ಅಥವಾ ನಾಲ್ಕನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಶಿಕ್ಷಣ ಪ್ರಾರಂಭ ಆಗ್ತಿತ್ತು. ಮೂರು ನಾಲ್ಕನೇ ವಯಸ್ಸಿನಲ್ಲಿ ಶಿಕ್ಷಣ ಪ್ರಾರಂಭ ಆಗುತ್ತೆ. ಅವರು ಎಂಟನೇ ವರ್ಷಕ್ಕಾಗುವಾಗ ಗಾಯತ್ರಿ ಉಪದೇಶ ಪಡೆಯಬೇಕಾಗಿದ್ದರೆ ಗಾಯತ್ರಿ ಸಂಸ್ಕೃತ ಹಿನ್ನೆಲೆ ಇದ್ದು ಗಾಯತ್ರಿಯ ಅರ್ಥವನ್ನು ಸುಮಾರಾಗಿ ತಿಳ್ಕೊಳ್ಳುವ ಸಂಸ್ಕೃತಿ ಇದ್ದ ಮೇಲೇನೆ ಉಪನಯನ. ಸುಮ್ಮನೆ ಪುಸ್ತಕ ನೋಡಿ ಹುಡುಗುಡಿ ಅಂತ ಗಾಯತ್ರಿ ಕಲಿಕೊಳ್ತದೆ. ಮೂರನೇ ವಯಸ್ಸಿಗೆ ಅಕ್ಷರಾಭ್ಯಾಸ ಶುರುವಾದರೆ ಅವನಿಗೆ ಐದು ಆರು ವರ್ಷ ಮತ್ತು ಮೂರು ವರ್ಷದಲ್ಲಿ ಚೆನ್ನಾಗಿ ಅಧ್ಯಯನ ಮಾಡ್ತೇನೆ. ಹಿಂದಿನ ಕಾಲದಲ್ಲಿ ನನಗೆ ನಮ್ಮ ತಂದೆ ಮೂರನೇ ವರ್ಷದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಐದು ವರ್ಷದೊಳಗೆ ನಾನು ಎಲ್ಲ ಸ್ತೋತ್ರಗಳನ್ನು ಮುಖಗತ ಮಾಡಿ ವಿಷ್ಣು ಸಹಸ್ರನಾಮ ಎಲ್ಲ ಒತ್ತಕ್ಷರಗಳನ್ನು ಸ್ಪಷ್ಟವಾಗಿ ಹಾಗೆ ಮೂರನೇ ವಯಸ್ಸಿಗೆ ಶಿಕ್ಷಣ ಪ್ರಾರಂಭ ಮಾಡಿದರೆ ಈಗ ನಮಗೇನು ಅಂದ್ರೆ ಅಪ್ಪ ಚಿಕ್ಕ ಮಗು ಇದು ಚಿಕ್ಕದು ನಾಲ್ಕು ದಿವಸ ಹೋಗಿದೆ ಹದಿನಾರು ವರ್ಷ ಆಗುವುದು ನಮಗೂ ಪಾಕವೇ ಕರೆ ಮತ್ತೆ ತಾಯಿಯನ್ನು ವಿಚಾರ ಮಾಡಲಿಕ್ಕೆ ಬರುತ್ತೆ. ಸ್ವಲ್ಪ ಪ್ರಾರಂಭ ಇಲ್ಲ ಅಪ್ಪಿಲ್ಲ ಒಂದು ಚಿಕ್ಕ ವಯಸ್ಸಿನಲ್ಲಿ ನಾವು ಆ ಅಕ್ಷರಗಳ ಫೋನೆಟಿಕ್ಸ್ ಕಲಿಸಿಕೊಡದೇ ಇದ್ರೆ ಸುಮಾರು ಹತ್ತು ವರ್ಷ ದಾಟಿದ ಮೇಲೆ ಮಕ್ಕಳಿಗೆ ಆ ವಿಚಾರ ಮಾಡಲಿಕ್ಕೆ ಬರುತ್ತೆ. ಬಾಲ್ಯದಲ್ಲಿ ಅದಕ್ಕೋಸ್ಕರ ಸಂಸ್ಕಾರ ಕೊಡಬೇಕಾಗುತ್ತೆ. ಸ್ವಚ್ಛವಾದ ವಿಚಾರ ನನಗೆ ಸ್ವಚ್ಛವಾದ ಉಚ್ಚಾರ ಮಕ್ಕಳಿಗೆ ಸ್ವಚ್ಛವಾದ ಉಚ್ಚಾರ ಆಗುತ್ತೆ. ಯಾವುದನ್ನು ಅಲ್ಪಪ್ರಾಣ ಮಹಾಪ್ರಾಣಗಳನ್ನ ಕರಾರು ಹೊತ್ತಾಗಿ ಹೇಳಲಿಕ್ಕೆ ಬರುವುದಿಲ್ಲ ಹತ್ತು ವರ್ಷ ತನಕ ನಾವು ಬಾಲ್ಯದಲ್ಲಿ ಅಕ್ಷರಾಭ್ಯಾಸ ಮತ್ತು ಪೊಲಿಟಿಕ್ಸ್ ಧ್ವನಿಶಾಸ್ತ್ರವನ್ನು ಕಲಿಸಿದ್ದೇವೆ ಶಿಕ್ಷಾಶಾಸ್ತ್ರ ಪ್ರಕಾರದ ಈಗ ಹಾಗೆ ಹನ್ನೆರಡು ವರ್ಷ ತನಕ ಮನೆಯಲ್ಲಿ ಚೆನ್ನಾಗಿ ಭಾಷೆಯನ್ನು ಅಧ್ಯಯನ ಮಾಡಿದ ಸಂಸ್ಕೃತ ಭಾಷೆ ಪ್ರಾಯ ಆ ಕಾಲದ ಅವರ ಮನೆ ಮಾತು ಕೂಡ ಸಂಸ್ಕೃತವೇ ಆಗಿದ್ದಿರಬೇಕು. ಹಾಗಾಗಿ ಸಂಸ್ಕೃತ ಕಲಿಯುವುದು ಅಂದ್ರೆ ಈಗಲೂ ಹಾಗೆ ಗಂಧಕಾರಿ ಇಲ್ಲದೆ ಪ್ರಾರಂಭದಿಂದಲೇ ಒಂದೊಂದು ಅಕ್ಷರ ಶಬ್ದ ಕಲಿಯುವುದಲ್ಲ. ಈಗ ನಮಗೆ ನಮ್ಮ ಮನೆ ಮಾತು ತುಳುಗು ಕನ್ನಡವೋ ತೆಲುಗು ಹೇಗೆ ಮಕ್ಕಳಿಗೆ ಓದದೇನೆ ಮನೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಬರುತ್ತೆ ಹಾಗೆ ಸಹಜವಾಗಿಯೇ ಸಂಸ್ಕೃತ ಬಂದಿರುತ್ತೆ. ಆದ್ರೆ ಮತ್ತೆ ಶಾಸ್ತ್ರೀಯವಾದ ಹಿನ್ನೆಲೆಯಲ್ಲಿ ಭಾಷೆಯನ್ನು ಕಲಿಯುವುದು ವ್ಯಾಕರಣ ಇತ್ಯಾದಿಗಳನ್ನು ಅಧ್ಯಯನ ಮಾಡಿ ಉಚ್ಚಾರ ಶಿಕ್ಷಾ ವ್ಯಾಕರಣ ಕಲ್ಪ ಅಂದ್ರೆ ಅನುಷ್ಠಾನಗಳು ಹೇಗೆ ಮಾಡಬೇಕು ಅವ್ರು ಹನ್ನೆರಡು ವರ್ಷ ಆಗಿದ್ರೆ ಅನುಷ್ಠಾನದೆಲ್ಲ ಗೊತ್ತಿರಬೇಕು. ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಆಮೇಲೆ ಜ್ಯೋತಿಷ ಇದೆಲ್ಲ ಅದ್ರ ಪ್ರಿಲಿಮಿನರಿ ನಾಲೆಜ್ ಅದಕ್ಕೆ ಬೇಕಾಗಿರತಕ್ಕಂತ ಪೂರ್ವ ಸಿದ್ಧತೆ ಸಾಮಾನ್ಯ ಜ್ಞಾನವನ್ನ ಪಡೆದಿಲ್ಲ. ಹನ್ನೆರಡು ವರ್ಷ ಆಗಿದೆ. ಈಗ ಇನ್ನು ಖಂಡವಾಗಿ ವೇದಾಧ್ಯಯನ ಮಾಡಬೇಕು. ವೇದಾಧ್ಯಯನ ಅಂತಂದ್ರೆ ಅದು ಈಗನ ವೇದಾಧ್ಯಯನ ಅಂದ್ರೆ ಈಗ ವೇದಾಧ್ಯಯನ ಅಂದ್ರೆ ವೇದವನ್ನು ಉಳಿಯೋದು ಅಷ್ಟೇ. ಆ ರೀತಿ ವೇದಾಧ್ಯಯನದ ಕ್ರಮವೇ ಇರಲಿಲ್ಲ. ಹಿಂದೆ ವೇದವನ್ನು ಉರುವಡಿಯುವುದು ಮುಖ್ಯ. ಯಾಕೆಂದ್ರೆ ಉಚ್ಚಾರ ಹೇಗೆ ಮಾಡಬೇಕು ಅನ್ನೋದಾಯಿತು. ಅದರ ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯಗಳನ್ನ ಯಾವ ರೀತಿ ಉಚ್ಚರಿಸಬೇಕು ಅನ್ನುವಂತಹ ನಿಯಮ ಅದು ಒಂದು ಮುಖ ಆಯಿತು. ಅಷ್ಟೇ ಅಲ್ಲ, ಪ್ರತಿಯೊಂದು ಮಂತ್ರದ ಅರ್ಥ ಅನುಸಂಧಾನ ಮಾಡಿಕೊಂಡು ಬಂದ್ರು. ಹಾಗಾಗಿ ನಾಲ್ಕು ವೇದಗಳನ್ನ ಓದಲಿಕ್ಕೆ ಹನ್ನೆರಡು ವರ್ಷ ತಗೊಂಡಿತ್ತು. ಅವಾಗ ಎಲ್ಲ ವೇದಗಳನ್ನು ಸಮಸ್ತ ವೇದ ಅಧ್ಯಯನ ಮಾಡಲಿಕ್ಕೆ ಹನ್ನೆರಡು ವರ್ಷ. ಹನ್ನೆರಡು ವರ್ಷ ಬರೇ ವೇದ ಉಚ್ಚಾರ ಮಾಡುವುದಕ್ಕೆ ಬೇಕಾಗಿದೆ. ವೇದಾರ್ಥ ಚಿಂತನ ಮಾಡಿ ಅಂದ್ರೆ ಹನ್ನೆರಡನೇ ವಯಸ್ಸಿನಿಂದ ಇಪ್ಪತ್ನಾಲ್ಕರ ತನಕ ಅವನು ಅಧ್ಯಯನ ವೇದಾಧ್ಯಯನ ಕಾನ್ಸಂಟ್ರೇಷನ್ ಜೊತೆಗೆ ಅಖಂಡವಾಗಿ ವೇದದ ಅರ್ಥದ ಅಂತರಂಗದ ಅರ್ಥದ ಒಳನೋಟದ ಚಿಂತನೆ. ಇಪ್ಪತ್ನಾಲ್ಕು ವರ್ಷ ಆದ ಮೇಲೆ ಅವನು ಸ್ನಾತಕ ಅಂದ್ರೆ ವೇದದ ಕಡಲಿನಲ್ಲಿ ಮಿಂದು ಬಂದವನು ಸ್ನಾತಕ. ಅವನು ಗ್ರಾಜ್ಯುವೇಟ್ ಸ್ನಾತಕ ಅಂತ ಹೇಳ್ತಾರೆ. ಎಲ್ಲ ಶಾಸ್ತ್ರಗಳಲ್ಲಿ ಸ್ನಾನ ಮಾಡಿದವನು ಬಿಂದು ಮೈಯನ್ನ ತೊಳೆದು ಮನಸ್ಸನ್ನು ತೊಳೆದು ಸ್ವಚ್ಛವಾಗಿ ಬಂದು ಅಂದ್ರೆ ನಾವು ಹೊರಗಿನಿಂದ ಕಡಲೆ ಇಟ್ಟು ಸೋಪು ಹಾಕೊಂಡು ಸ್ನಾನ ಮಾಡ್ತೀವಿ. ಮನಸ್ಸಿಗೆ ಸ್ನಾನ ಯಾವುದಂದ್ರೆ ವೇದಾಧ್ಯಯನ. ಮನಸ್ಸು ಸ್ವಚ್ಛ ಆಗಬೇಕಾಗಿದ್ರೆ ಸೋಪು ಯಾವುದಂದ್ರೆ ವೇದವೇ. ಹಾಗಾಗಿ ಹೊರಗಿನ ಅಂತರಂಗದ ಶುದ್ಧಿಯನ್ನು ನಡೆಸಿಕೊಂಡು ಶುದ್ಧನಾಗಿ ಸ್ನಾತಕನಾಗಿ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಮನೆ ಬರ್ತಾನೆ. ಇಪ್ಪತ್ನಾಲ್ಕರಿಂದ ಮೂವತ್ತೆರಡರ ತನಕ ಮತ್ತೆ ಎಂಟು ವರ್ಷ ವಿವಾಹ. ಇದು ಪ್ರಾಚೀನ ಸಂಬಂಧ. ಇಪ್ಪತ್ನಾಲ್ಕು ಅಧ್ಯಯನ, ಇಪ್ಪತ್ನಾಲ್ಕಕ್ಕೆ ಅಧ್ಯಯನ ಮುಗಿದರೆ ಇಪ್ಪತ್ನಾಲ್ಕರ ನಂತರ ಮನೆಗೆ ಬಂದ ಕಡೆ ಸ್ನಾತಕ ಆದ್ಮೇಲೆ ಅವನು ಮತ್ತೆ ವಿವಾಹ ಯೋಗ್ಯ. ಈ ಮತ್ತೆ ಎಂಟು ವರ್ಷಗಳ ಅವಧಿಯಲ್ಲಿ ಯಾವತ್ತೂ ಅವನು ವಿವಾಹ ಮಾಡಿದ್ದಾರೆ. ಇದು ಪ್ರಾಚೀನ ವೇದ ಕಾಲದಲ್ಲಿ ಇದ್ದಂತಹ ಒಂದು ವಿಶಿಷ್ಟವಾದ ಸಂಪ್ರದಾಯ. ಇಪ್ಪತ್ನಾಲ್ಕು ವರ್ಷಕ್ಕಿಂತ ಹದಿನೆಂಟು ವರ್ಷಕ್ಕೆ ಅಲ್ಲ, ಹಿಂದೆ ಪ್ರಾಯ ಬರುವುದು ಹದಿನಾರು ವರ್ಷ. ಈಗ ನಮಗೆ ಹದಿನೆಂಟು ಮಾಡಿದ್ದ ಹಿಂದಿನ ಕಾಲದಲ್ಲಿ ಹದಿನಾರನೇ ವಯಸ್ಸಿಗೆ ಒಂದು ಮೇಜರು ಅಂದ್ರೆ ಎಂಟರ ತಟ್ಟ, ಎಂಟಕ್ಕೆ ಉಪನಯನ, ಹದಿನಾರಕ್ಕೆ ಮೇಜರು, ಇಪ್ಪತ್ನಾಲ್ಕಕ್ಕೆ ವಿವಾಹ. ಮ್ಯಾರೇಜಬಲ್ ವಿವಾಹ. ಇದು ಎಂಟೆಂಟು ವರ್ಷದ ಶಕ್ತಿಗಳಲ್ಲಿ ಈ ವ್ಯವಸ್ಥೆಯನ್ನು ಪ್ರಾಚೀನ ಮಾಡಿದ್ದು. 16ಕ್ಕೆ ಒಂದು ಪ್ರಬುದ್ಧ ಆದ ಪ್ರಾಯ ಬಂದು ಅದರ ಮತ್ತೆ 8 ವರ್ಷ ಕಾಯಬೇಕು. ಆ 8 ವರ್ಷದಲ್ಲಿ ಅಖಂಡ ಅಧ್ಯಯನ ಮಾಡಿದ್ದು. ಯಾಕೆಂದ್ರೆ ಇದಕ್ಕೊಂದು ಉದ್ದೇಶ ಇದೆ. ಈ 8 ವರ್ಷದ ಅಧ್ಯಯನ ಮಾಡ್ತಾ ಮಾಡ್ತಾ ಮಾಡ್ತಾ ಎರಡೂ ಕ್ಷಣದ ಒಂದು ಮನೋವೃತ್ತಿ ಬೆಳೆಯಿತು. ಶಾಸ್ತ್ರವನ್ನು ಓದಿ ಓದಿ ನಾನು ಶಾಸ್ತ್ರವನ್ನೇ ಇನ್ನಷ್ಟು ಆಳವಾಗಿ ಓದಿ ಅಂತ ಒಂದೊಂದು ವಿಶೇಷವಾದ ಸ್ಪೆಷಲೈಸೇಷನ್ ಹೇಳ್ತೇವೆ. ಒಂದೊಂದು ವಿಶೇಷ ವಿಷಯದಲ್ಲಿ ವಿಶೇಷವಾದ ಅಧ್ಯಯನ ಮಾಡಬೇಕು ಅಂತ ಕಂಡ್ರೆ ಮತ್ತೆ 12 ವರ್ಷ ಗುರುಗಳದಲ್ಲಿ ಅಧ್ಯಯನ ಮುಂದುವರಿಸಬಹುದು. 24ರಿಂದ ಮತ್ತೆ 36 ಮತ್ತೆ 12 ವರ್ಷ 36ರಿಂದ 48 ತನಕ ಸಮಸ್ತ ಶಾಸ್ತ್ರಗಳಲ್ಲಿ ವಿಶೇಷ ಅಧ್ಯಯನ ಮಾಡಬೇಕು ಅಂತ. ಆಗ ಮದುವೆ ಇಲ್ಲ. ಅವರು ಊರ್ಧ್ವರೆ ಅಖಂಡ ಬ್ರಹ್ಮಚಾರಿಯಾಗಿ ಅಂದ್ರೆ 24 ವರ್ಷ ವಯಸ್ಸಾಗುವಾಗ ತನಗೆ ಮದುವೆ ಬೇಕು ಅಥವಾ ಶಾಸ್ತ್ರಾಧ್ಯಯನ ಬೇಕು ಅನ್ನುವಂತಹದ್ದು ತೀರ್ಮಾನಕ್ಕೆ ಬರುತ್ತೆ. 24 ವರ್ಷದಲ್ಲೂ ಅವನ ಮನಸ್ಸು 24 ವರ್ಷದ ತನಕವೂ ವಿವಾಹ ಸಾಂಸಾರಿಕ ಜೀವನದ ಕಡೆಗೆ ಅವನ ಮನಸ್ಸು ಉಳಿಯದೇ ಇದ್ದರೆ ಅವನು ಬ್ರಹ್ಮಚಾರಿಯಾಗಿ ಉಳಿಯುತ್ತೆ. ಆ ತೀರ್ಮಾನಕ್ಕೆ ಪ್ರಾಯ ಬಂದು 8 ವರ್ಷಕ್ಕಾಗಿ ಪ್ರಾಯ ಬಂದ 8 ವರ್ಷದಲ್ಲಿ ನಿನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡು. ನಿನಗೆ ಮದುವೆ ಬೇಕು ಅಂತ ಅನಿಸಿದ್ರೆ ಅಲ್ಲಿಗೆ ಶಾಸ್ತ್ರಾಧ್ಯಯನ ನೆನೆಸು ಮದುವೆ ಮಾಡು. ಯಾಕೆಂದ್ರೆ ಬಲವಂತವಾಗಿ ನಿಗ್ರಹ ಮಾಡಿದ್ರೆ ಮದುವೆ ಬೇಡ ಇನ್ನು ಓದು ಮುಂದುವರಿಸೋಣ ಅಂತ ಅನಿಸಿದ್ರೆ ಗುರುಗಳಲ್ಲಿ ಹೀಗೆ 8 ಎಕ್ಟರ್ ಒಂದು ಘಟ್ಟದಲ್ಲಿ ಈ ವ್ಯವಸ್ಥೆ ಜೀವನ ಕ್ರಮದ ವ್ಯವಸ್ಥೆಯನ್ನು ಪ್ರಾಚೀನ ಮಾಡಿದರು. ಇವನಿಗೆ 12 ವರ್ಷ ಆದಾಗ ತಮ್ಮ ಪಿತಾಮಾಚ ಹುಡುಗ ಮನೆಯಲ್ಲಿ ಪ್ರಯಾಣ ಆಯಿತು. ಪೂರ್ವಭಾವಿ ವೇದಾಧ್ಯಯನಕ್ಕೆ ಬೇಕಾದ ಪೂರ್ವರಂಗ ರಚನೆ ಪೂರ್ವಭಾವಿ ಎಲ್ಲ ಶಿಕ್ಷಣಗಳನ್ನು ಮುಗಿಸಿದ ಆಗ ಒಂದು ದಿವಸ ತಂದೆ ಕರೆದು ಹೀಗೆ ಹೇಳಿದರು. ಅದರಲ್ಲೂ ತಮ್ಮ ಈ ತಂದೆ ಮಕ್ಕಳ ಸಂವಾದವು ಕೂಡ ವೇದ ಕಾಲದಲ್ಲಿ 12 ವರ್ಷ ಆದ್ರೆ ಗುರುಕುಲ ಹೋಗಬೇಕು ಅನ್ನುವಂಥ ಬಹಳ ಪ್ರಸಿದ್ಧವಾದ ಸಂಗತಿ. ಆದ್ದರಿಂದ ಅಲ್ಲಿ ತಂತಹ ಪಿತೋವಾಚ ಶ್ವೇತಕೇತೋ ಹೊಸ ಬ್ರಹ್ಮಚರ್ಯರು ಏನು ಬ್ರಹ್ಮಚರ್ಯ ಹೊಸ ಬ್ರಹ್ಮಚರ್ಯವನ್ನು ವಾಸ ಮಾಡುವುದು ಬ್ರಹ್ಮಚರ್ಯವನ್ನು ವಾಸ ಬ್ರಹ್ಮಚರ್ಯವನ್ನು ಪಾಲಿಸುವುದರಿಂದ ಬ್ರಹ್ಮಚರ್ಯವನ್ನು ವಾಸ ಮಾಡುವುದು. ಇಲ್ಲಿ ಬ್ರಹ್ಮಚರ್ಯ ಅನ್ನುವ ಶಬ್ದಕ್ಕೆ ನಾವು ಅರ್ಥ ಏನಂದ್ರೆ ಬ್ರಹ್ಮಣಿ ಚರ್ಯ ಯತ್ರ ತದ್ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮ ಅಂದ್ರೆ ವೇದ. ವೇದದ ಮೂಲಕ ಭಗವಂತನ ಚಿಂತನೆ ಅದರ ಚರಣೆ ಆಚರಣೆ ವೇದಾಧ್ಯಯನಕ್ಕೆ ಬೇಕಾದ ಸಮಗ್ರ ಆಚರಣೆ ಸಮಗ್ರ ಆಚರಣೆಯಲ್ಲಿ ಬ್ರಹ್ಮಚರ್ಯ ಪಾಲಿಸುವುದು ಒಂದು ದೈಹಿಕವಾದ ಬ್ರಹ್ಮಚರ್ಯ ಮಾನಸಿಕವಾದ ಬ್ರಹ್ಮಚರ್ಯ ಪಾಲಿಸುವುದು ಕೂಡ ವೇದಾಧ್ಯಯನಕ್ಕೆ ವೇದದ ಮೂಲಕ ಬ್ರಹ್ಮಚರ್ಯ ಭಗವಂತನನ್ನು ಅರಿಯುವುದಕ್ಕೆ ಕಾರಣಭೂತವಾದ ಒಂದು ನಡೆ. ಆ ರೀತಿಯ ಆಚರಣೆಯ ಮೂಲಕ ಭಗವಂತನನ್ನ ವೇದಗಳ ಮೂಲಕ ತಿಳಿಯುವುದಕ್ಕೋಸ್ಕರ ಎಲ್ಲಿ ವ್ಯವಸ್ಥೆ ಇದೆಯೋ ಆ ಗುರುಗಳಿಗೆ ಬ್ರಹ್ಮಚರ್ಯ ಆಗ್ತಿತ್ತು. ಬ್ರಹ್ಮಚರ್ಯ ಹೊಸ ಅಂದ್ರೆ ಎಲ್ಲಿ ವೇದಾಧ್ಯಯನ ನಡೆಯುತ್ತದೋ ಅಂತ ಗುರುಕುಲದಲ್ಲಿ ಹೋಗಿ ವಾಸ ಮಾಡ. ಇನ್ನು 12 ವರ್ಷ ತಂದೆ ತಾಯಿ ಮುಖ ನೋಡುವ ಹಾಗೆ ಅದೊಂದು ವಿಶೇಷ. ವೆಕೇಶನ್ ಎರಡು ತಿಂಗಳ ಮನೆ ಬರುವುದು ಅಥವಾ ಭಾನುವಾರ ಶನಿವಾರ ಮನೆ ಬಂದಿರುವುದು ತಂದೆ ತಾಯಿ ಗುರುಕುಲಕ್ಕೆ ಹೋಗ್ಲಿಕ್ಕಿಲ್ಲ. ಹುಡುಗ ಮನೆಗೆ ಬರ್ಲಿಕ್ಕೆ 12 ವರ್ಷ ಯಾಕಂದ್ರೆ ಮತ್ತೆ ಮನೆಗೆ ಬಂದ್ಬಿಟ್ರೆ ಹೂಗ್ ಸಿಕ್ಕಿರ್ತಾರೆ ಅವ್ರು ಮತ್ತೆ ಮನೆಗೆ ನಮ್ಮವಲ್ಲ ಅಪ್ಪ ಮನೆಯಲ್ಲೇ ಮೂರ್ತಿನ ಎಷ್ಟು ಮಾಡಿದ ಮಕ್ಕಳು. ಅದಕ್ಕೆ 12 ವರ್ಷ ತಂದೆ ತಾಯಿ ಮಕ್ಕಳನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ತಂದೆ ತಾಯಿಗಳಿಗೆ ಮಕ್ಕಳ ಸೆಳೆತಾ ಇರ್ತಾರಂತೆ ಅಥವಾ ಮಕ್ಕಳಿಗೆ ತಂದೆ ತಾಯಿಯ ಸೆಳೆತಾ ಇರ್ತಾರಂತೆ. ಅದಕ್ಕೆ ಪೂರ್ತಿ ಡಿಟ್ಯಾಚ್ಡ್ ಆಗಿತ್ತು. 12 ವರ್ಷ ಮಕ್ಕಳ ಮುಖದರ್ಶನ ತಂದೆ ತಾಯಿಗೆಲ್ಲ ತಂದೆ ತಾಯಿಯ ಮುಖದರ್ಶನ ಮಕ್ಕಳಿಗೆ ಗುರುಕುಲದಲ್ಲಿ ಹೋಗಿತ್ತು. ಅದಕ್ಕೆ ಬ್ರಹ್ಮಚರ್ಯ ಹೊಸ ಅಲ್ಲೇ ನಿನ್ನ ವಾಸ. ಇನ್ನು 12 ವರ್ಷ 12 ವರ್ಷ ನಮ್ಮ ಜೊತೆಗಿದೆಯಲ್ಲಪ್ಪ. ಇನ್ನು 12 ವರ್ಷ ಗುರುಕುಲದಲ್ಲಿ ವಾಸ ಮಾಡು. ಯಾಕೆ ನವೈ ಸೌಮ್ಯ ಅಸ್ಮತ್ ಕುಲೀನ ಅನನುಚ್ಚ ಬ್ರಹ್ಮ ಬಂದಿದೆ. ಯಾರೂ ನಮ್ಮ ಕುಲದಲ್ಲಿ ವೇದಾಧ್ಯಯನ ಮಾಡದೆ ಬ್ರಾಹ್ಮಣರ ಪೈಕಿ ಅಂತೆ ಅವರು ಏನೋ ಬ್ರಾಹ್ಮಣರ ಕಾಣೋದಿಲ್ಲ ನೋಡಿದ್ರೆ ಆದ್ರೆ ಏನೋ ಬ್ರಾಹ್ಮಣರ ಪೈಕಿ ಅಂತ ಹೇಳ್ತಾರೆ ಅಂತಿರುವ ಮಾತು ನಮ್ಮ ಕುಲದಲ್ಲಿ ಯಾರಿಗೂ ಈ ತನಕ ಬರಲಿಲ್ಲ. ನೀನು ಅಂಥವನಾಗುವುದು ಬೇಡ, ವೇದಾಧ್ಯಯನ ಮಾಡಿ ನಿಜವಾದ ಬ್ರಾಹ್ಮಣನ. ಇವರ ಒಂದು ವಿಶೇಷಣ ಮಗನನ್ನು ಕರೆಯುವಾಗ ಸೌಮ್ಯ ಅಂತ ಕರೀತಾರೆ. ಸೌಮ್ಯ ಅಂದ್ರೆ ವೇದದಲ್ಲಿ ಅನೇಕ ಅರ್ಥಗಳಿದೆ. ಒಂದು ಅದು ಎರಡರ್ಥಗಳು. ಒಂದು ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಮಾಡತಕ್ಕಂತಹ ಒಂದು ಯಾಗ ಇತ್ತು. ಅದು ಸೋಮಯಾಗ, ವಾಜಪೇಯ ಯಾಗ. ವಾಜಪೇಯಿಗಳು ಇವತ್ತು ಪ್ರಧಾನಿಗಳು ವಾಜಪೇಯಿ ಅಂತ ಹೇಳ್ತಾರೆ. ಅವರು ಹಿರಿಯರು ಯಾರೋ ವಾಜಪೇಯಿ ಯಾಗ ಮಾಡಿದ್ದಾರೆ, ಹೆಸರು ಮಾತ್ರ ಇದೆ. ಹಿರಿಯರು ಯಾರು ಮಾಡಿಲ್ಲ ಅಂತ ಮಾಡಿದ್ದಾರೆ. ಆದ್ರೆ ಯಾರೋ ಒಬ್ರು ವಾಜಪೇಯಿ ಯಾಗ ಮಾಡಿದ ಒಂದು ತಂದೆ ಮುಟ್ಟಿ ಅಂದ್ರೆ ಹಿಂದೆ ವಾಜಪೇಯಿ ಯಾಗ ಮಾಡಿದ ಬ್ರಾಹ್ಮಣರ ವಾಜಪೇಯಿಗಳು ಅಗ್ನಿ ಹತ್ರ ಮಾಡಲು ಅಂತ ಅಗ್ನಿ ಗೋತ್ರಿಗಳು ಅವರನ್ನೇ ಇನ್ನೊಂದು ಆಹಿತ ಅಂದರು. ಆಹಿತ ಅಂದ್ರೆ ಐದಾದರು ಐದಾರು ಇವೆಲ್ಲ ಮಾಡ್ತಾ ಇದ್ದವರು. ಅವರು ಆಗಿದ್ದಾರರು, ಇದ್ದಾರರು, ಅಗ್ನಿಮಂತ್ರಿಗಳು ಅಥವಾ ವಾಜಪೇಯಿ ಅಥವಾ ಇನ್ನೊಂದು ಹೆಸರಿಗೆ ಸೋಮಯಾಜಿ, ಸೋಮಯಾಗ ಮಾಡಿದರು ಸೋಮಯಾಜಿಗಳು. ನಮ್ಮ ಕರ್ನಾಟಕದಲ್ಲಿ ಯಾಕೋ ವಾಜಪೇಯಿಯದ ಕಟ್ಟೆ ಹೆಸರಿನ ಬ್ರಾಹ್ಮಣರು ಬಹಳ ಕಡಿಮೆ, ನಾನು ಕೇಳಿಲ್ಲ ವಾಜಪೇಯಿ. ಸೋಮಯಾಜಿಗಳು ಅಂತ ಸ್ಮಾರಕದಲ್ಲಿ ಕಟ್ಟೆ ಹೆಸರು ಮಾಂಸದಲ್ಲಿ ನಾನು ಬಹಳ ವಿರಳವಾಗಿ ನನ್ನ ಗಮನ ಕೊಟ್ಟಿಲ್ಲ. ಸ್ಮಾರಕದಲ್ಲಿ ಸೋಮಯಾಜಿಗಳು ಅಂತಿದ್ದಾರೆ ಅವರು. ಇವತ್ತಿಗೂ ಕೆಲವರು ನಮ್ಮ ಉಡುಪಿಯ ಸಮೀಪದ ಒಂದು ಕಡೆ ಸ್ಮಾರಕರು ಇವತ್ತಿಗೂ ನಿತ್ಯ ವೇದೋಕ್ತವಾದಂತಹ ಯಜ್ಞಯಾಗಗಳನ್ನು ಮಾಡುವ ಸೋಮಯಾಜಿಗಳ ಮನೆತನ ಇದೆ. ಅಂಥ ಸೋಮಯಾಗ ಮಾಡಿ ಸೋಮರಸವನ್ನು ಪಾನ ಮಾಡಿದವರು ಸೂರ್ಯ. ಸೋಮರಸ, ಸೋಮಲತೆಯಿಂದ ರಸ ತೆಗೆದು ಆ ರಸವನ್ನು ಆಹುತಿಯಾಗಿ ಅಗ್ನಿಯಲ್ಲಿಗೆ ಕೊಟ್ಟು ಯಜ್ಞಶೇಷವಾದಂತಹ ಸೋಮರಸವನ್ನು ಪಾನ ಮಾಡಿದರು. ಸೋಮಂ ಪಿಬೇತ್ ನಸುರಾಂ ಪಿಬೇತ್ ವೇದಲ್ಲಿದೆ. ಸೋಮರಸ ಪಾನ ಮಾಡು, ಆದರೆ ಮದ್ಯಪಾನ ಮಾಡಬೇಕು. ಅಂದ್ರೆ ಸೋಮರಸ, ಕೆಲವರು ಸೋಮರಸ ಆದರೆ ಅದು ಮಾದಕ, ಮದ್ಯಪಾನದ ಬದಲಿಗೆ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತೆಲ್ಲ ತುಂಬಾ ಜನ ವಿಮರ್ಶಕರು, ಹಿಂದಿನವರು ಕೂಡ ಸೋಮಪಾನ ಮಾಡ್ತಿದ್ರು, ನಾವು ಮಾಡ್ತೇವೆ. ಯಾಕಂದ್ರೆ ಸೋಮ ಅನ್ನೋದು ಒಂದ್ಸಲ ಮದ್ಯ, ಸೋಮ ಮದ್ಯ ಅಲ್ಲ. ಸೋಮಂ ತಿಬೇತ್ ನಸುರಾಂ ತಿಬೇತ್ ಅಂತ ಒಟ್ಟೊಟ್ಟಿಗೆ ತಕ್ಕ ವಾಕ್ಯವಿದೆ. ಸೋಮಪಾನ ಮಾಡು, ಆದ್ರೆ ಸುರಾಪಾನ ಮಾಡ್ತಿದ್ರು. ಸೋಮಪಾನ ಒಂದು ಔಷಧ, ದೊಡ್ಡ ಔಷಧ ದೇಹಕ್ಕೆ, ಮನಸ್ಸಿಗೆ. ಇವಾಗ ನಮ್ಮಲ್ಲಿ ಇದು ಪ್ರಸಿದ್ಧವಾಗಿರತಕ್ಕಂಥ ಒಂದು ಗಿಡ ಮೂಲಿಕೆ ಇದೆಯಲ್ಲ, ಬ್ರಾಹ್ಮಿ ಅಂತ ಹೇಳ್ತಾರೆ ಒಂದೆಡದ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದು ನಮ್ಮ ತುಳು ಭಾಷೆಯಲ್ಲಿ ಕಿವರೆ ಅಂತ ಹೇಳ್ತಾರೆ. ಅದು ಬ್ರಾಹ್ಮಿ ಅಂತ ಅದಕ್ಕೆ ಸಂಸ್ಥೆಯಲ್ಲಿ ಹೆಸರು. ಅದು ತುಂಬಾ ಒಳ್ಳೆಯದು ಬುದ್ಧಿಗೆ. ಇವತ್ತು ಬುದ್ಧಿಮಾಂದ್ಯಕ್ಕೆ ಅದಕ್ಕಿಂತ ಬೇರೆ ಔಷಧವೇ ಇಲ್ಲ. ವೈದಿಕ ಪರಂಪರೆಯಲ್ಲಿ, ತಂತ್ರಶಾಸ್ತ್ರದಲ್ಲಿ ಮತ್ತು ಆಯುರ್ವೇದದಲ್ಲಿ ಬುದ್ಧಿಮಾಂದ್ಯ ಇದ್ರೆ ಬ್ರಾಹ್ಮಿ ಘೃತದಿಂದ ಹೋಮ ಮಾಡಿ ಅಥವಾ ಗಂಡೋತ್ತರಿ ಅಥವಾ ವಿದ್ಯಾಭ್ಯಾಸ ಮಂತ್ರ ಜಪ ಮಾಡಿ ಬ್ರಾಹ್ಮಿ ಘೃತ ಕೊಡ್ರಿ. ಬ್ರಾಹ್ಮಿಯಿಂದ ಹೋಮ ಮಾಡಿರುವಂತಹ ಆಚಾರ್ಯರು ತಂತ್ರಶಾಸ್ತ್ರ ಸಂಬಂಧದಲ್ಲಿ ಹೇಳಿದರು. ಹಾಗಾಗಿ ಈಗ ಬ್ರಾಹ್ಮಿಯಂತೆ ತುಂಬಾ ಬುದ್ಧಿಯನ್ನ, ನಮ್ಮ ಮನಸ್ಸನ್ನು ಸ್ಟಿಮ್ಯುಲೇಟ್ ಮಾಡತಕ್ಕಂತಹ ಒಂದು ರಸ. ಸ್ಟಿಮ್ಯುಲೇಟ್ ಅಂತ ಅದನ್ನು ಮಾದಕ ಅಂತ, ಸ್ಟಿಮ್ಯುಲೇಟ್ ಮಾದಕ ಅಲ್ಲ. ಮನಸ್ಸನ್ನು ಚುರುಕುಗೊಳಿಸುತ್ತದೆ, ಮನಸ್ಸನ್ನು ಏಕಾಗ್ರತೆಗೊಳಿಸುತ್ತದೆ, ಅಧ್ಯಯನಕ್ಕೆ ಪೋಷಕವಾಗುತ್ತದೆ. ಆದ್ರಿಂದ ಮತ್ತೆ ಇನ್ನೊಂದನ್ನು ಎಡಿಕ್ಟ್ ಆಗುವುದಿಲ್ಲ. ಯಾವಾಗ ಮದ್ಯ ಅನ್ನೋದು ಯಾಕೆ ಬಾಧಕ ಅಂದ್ರೆ, ಅದನ್ನು ಒಮ್ಮೆ ತಮಾಷೆಗೆ ಅಂತ ಕುಡಿದ್ರೆ ಮತ್ತೆ ಅದೇ ಕುಡಿಸ್ತದೆ, ಕುಡಿ ಕುಡಿ ಅಂತ ಅದಕ್ಕೆ ಎಡಿಕ್ಟ್ ಆಗಿಬಿಡ್ತಾರೆ. ಮತ್ತೆ ಬಿರುವಾಂತರ ಆಗುತ್ತೆ. ಸೋಮರಸ ಎಂದು ಎಡಿಕ್ಟ್ ಆಗುವುದಿಲ್ಲ. ಅದರಿಂದ ಅದು ಮದ್ಯ ಅಲ್ಲ, ಅಲ್ಕೋಹಾಲ್ ಅನ್ನೋದು. ಅದು ಎಡಿಕ್ಷನ್ ಇದ್ರೆ ಮಾತ್ರ ಮನಸ್ಸನ್ನು ಸ್ಟಿಮ್ಯುಲೇಟ್ ಮಾಡುವುದೆಲ್ಲ ಅಲ್ಕೋಹಾಲ್ ಅಲ್ಲ, ಅದು ಎಡಿಕ್ಟ್ ಮಾಡ. ಇದು ಹಾಗೆ ಚಟ ಬೀಳಿಸುವಂತಹ. ಅದರಿಂದ ಸೋಮರಸ ಬುದ್ಧಿಗೆ ಒಂದು ಟಾನಿಕ್. ಬುದ್ಧಿ ಶುದ್ಧಿ ಮಾಡಿ, ಬುದ್ಧಿಯನ್ನು ಏಕಾಗ್ರತೆಗೊಳಿಸಿ, ಅಧ್ಯಯನದಲ್ಲಿ ಆನಂದವನ್ನು ಕೊಡ್ತಕ್ಕ ಪೂರಕವಾದ ಔಷಧ. ಆದ್ದರಿಂದ ಅದನ್ನು ಅಗ್ನಿಗೆ ಅರ್ಪಣೆ ಮಾಡಿ, ಅದನ್ನು ಅಗ್ನಿದೇವನಿಗೆ ಅಗ್ನಿನಾರಾಯಣನ ಪ್ರಸಾದ ಅಂತ ಸ್ವೀಕಾರ ಮಾಡಿದವರು ಸೋಮಯಾಜಿಗಳು. ಆ ರೀತಿ ಸೋಮಪಾನ ಮಾಡ್ತಾ ಇದ್ದಂತಹ ಒಂದು ಪರಂಪರೆ, ದೊಡ್ಡ ಪರಂಪರೆ ವೇದ ಕಾಲದಲ್ಲಿ. ಅಂಥ ಸೋಮಪಾನ ಮಾಡಿದವರನ್ನು ಸೋಮ್ಯ ಅಂತ ಕರೀತೀವಿ. ಅಂದ್ರೆ ನೀನು ಸೋಮಪಾನ ಮಾಡಲಿಕ್ಕೆ ಯೋಗ್ಯ, ನೀನು ಸೋಮಯಾಗ ಮಾಡಿಲ್ಲ, ಈಗ ಉಪನಯನ ಆಗಿದೆ ಅಂತ ಇನ್ನು ವೇದಾಧ್ಯಯನ ಮಾಡಿ, ಆಮೇಲೆ ವೇದಾಧ್ಯಯನ ಮಾಡಿ 24 ವರ್ಷದ ನಂತರ ಮದುವೆ ಮಾಡಿಕೊಂಡು ಸೋಮಯಾಗ, ಯಾವುದೇ ಯೋಗ ಮಾಡುದು, ಈ ಯಾಗ ಮಾಡುವುದು ಗಂಡ ಹೆಣ್ಣು ನಿಜತೆಯಾಗಿ ಬ್ರಹ್ಮಚಾರಿಗಳು ಮಾಡುತ್ತೆ. ಅದರಿಂದ ನೀನು ಮುಂದೆ 12 ವರ್ಷ ವೇದಾಧ್ಯಯನ ಮಾಡಿ, ಆಮೇಲೆ ಮದುವೆ ಮಾಡಿಕೊಂಡು ಸೋಮಯಾಗ ಮಾಡಿ ಸೋಮಪಾನ ಮಾಡುವನಾಗ್ಬೇಕಪ್ಪ ಅನ್ನುವಂತಹ ಒಂದು ಆಸೆ, ಮಾನ್ಯ ತಂದೆ ತಾಯಿಗಳ ಆಸೆ ಏನಂದ್ರೆ ಮಕ್ಕಳು ಓದಬೇಕು, ಆಮೇಲೆ ಮದುವೆ ಮಾಡಿಕೊಳ್ಳೋದು. ನಾ ಮದುವೆ ಮಾಡಿಕೊಳ್ಳಲ್ಲ, ನನ್ನ ಸನ್ಯಾಸ ಆಗ್ತಿದ್ರೆ ಯಾವಾಗ ತಂದೆ ತಾಯಿ ಅಂದ್ರೆ ಒಂದು ವಂಶ ವೃಕ್ಷ ಬೆಳಿಬೇಕು. ಹಾಗೆ ಸೋಮ್ಯ ಅನ್ನುವಲ್ಲಿ ನೀನು ಮದುವೆ ಮಾಡಿಕೊಂಡು ಸೋಮಯಾಗ ಮಾಡಿ ನಮ್ಮ ಸಂಸಾರವನ್ನು ಮುಂದುವರಿಸಬೇಕು ಅನ್ನೋ ಆಸೆ ಆ ಸಂಬೋಧನೆಯಲ್ಲಿದೆ. ಇನ್ನೊಂದು ಸೌಮ್ಯ ಅಂದ್ರೆ ನಾವು ಹೇಳಿದ್ರೆ ತುಂಬಾ ಸೌಮ್ಯ ಸ್ವಭಾವ, ಹಾಗೆ ಸೌಮ್ಯ ಅಂದ್ರೆ ಸಾಧು ಸ್ವಭಾವ. ಅದು ಎರಡನೇ ಅದರಲ್ಲಿ ಏನು ಸ್ವಭಾವ ಯುಕ್ತವಾಗುತ್ತೆ ಗೊತ್ತಿಲ್ಲ. ಇವರಿಗೆ ಮಕ್ಕಳು ದೊಡ್ಡದಾಗ ಇನ್ನೊಂದು ನೀನು ತುಂಬಾ ಸೌಮ್ಯ ಸ್ವಭಾವವನ್ನು ನಾನು ತುಂಬ ಸೋಮ ಸೌಮ್ಯತ್ವದ ಸೌಮ್ಯ ಸೌಮ್ಯ ಸ್ವಭಾವ ಅಂತಂದ್ರೆ ಯಾವುದೇ ಸಂದರ್ಭದಲ್ಲಿ ಉದ್ರೇಕಕ್ಕೊಳಗಾಗದೆ ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳಿದರೆ ಟೆನ್ಷನ್ ಲೆಸ್ನೆಸ್. ಯಾವ ಸಂದರ್ಭದಲ್ಲೂ ಮನಸ್ಸನ್ನು ಒಂದು ಸೂರ್ಯ ಅಂದರೆ ಉಮಾ ಅಂದರೆ ಸಂಸ್ಕೃತದಲ್ಲಿ ಅಧ್ಯಾತ್ಮ ರೀತಿ. ಉಮಾ ಹೂ ಅಂದರೆ ಉತ್ಕೃಷ್ಟವಾದ. ಹೀಗೆ ಅರ್ಹನಾದದೇನು ಅಂತಂದ್ರೆ ಶಾಸ್ತ್ರ ಅಧ್ಯಯನದಿಂದ ಜ್ಞಾನಿಯಾಗಬೇಕು, ವಿದ್ಯೆಯಾಗಾದಿಗಳ ಮೂಲಕ ಸೋಮರ ಸಮಾನ ಮಾಡಬೇಕು. ಇಷ್ಟೆಲ್ಲ ಬಾರಿ ನಾನು ಮಹಾಕಲ್ಮಠ ಮಹಾಜ್ಞಾನಿಯಿಂದ ಅಹತ್ಯಾದ ಕಾರಬಾರದು ವಿನೀತರಾಗಬೇಕು. ಇಷ್ಟೆಲ್ಲ ಭಾವ ಆ ಹೆಸರನ್ನು ಸೌಮ್ಯ ನವಯಿ ಸೌಮ್ಯ ಅಸ್ಮತ್ ಕುಲೇ ಅಸ್ಮತ್ ಕುಲೀನ. ನಮ್ಮ ಕುಲದಲ್ಲಿ ಎಲ್ಲರೂ ಹೀಗೆ ವಿನಯಶೀಲರು, ವೇದಾಭ್ಯಾಸ ಮಾಡಿದ ಜ್ಞಾನಿಗಳು ಮತ್ತು ಯಜ್ಞೆಯಾಗಾದಿಗೆ ಮಾಡಿದ ಕಲ್ಮಠ. ನೀನು ಹಾಗೆ ಆಗದೆ ಏನೋ ಬ್ರಾಹ್ಮಣ ಮನೆ ಹುಟ್ಟಿದಾನಪ್ಪ, ಯಾವ ಬ್ರಾಹ್ಮಣಾಚಾರವೂ ಇಲ್ಲ ಅಂತ ಜನ ಆಡುವಂತೆ ಆಗಬಾರದು. ನೀನು ಗುರುಕುಲಕ್ಕೆ ಹೋಗಿದ್ದಪ್ಪ 12 ವರ್ಷ ವೇದಾಧ್ಯಯನ ಮಾಡುತ್ತಾ ತಂದೆ ಉದ್ದಾನಪ್ಪ ಶ್ವೇತಕ್ಕೆ ನಿನಗೆ ಹೇಳಿಕೊಂಡ ಅವರು ಒಪ್ಪಿಕೊಂಡ ಚಿಕ್ಕಂದಿನಲ್ಲಿ ವಿದ್ಯಾರ್ಥಿ ಎರಡು ಮಕ್ಕಳಲ್ಲಿ ತಂದೆ ಇವನು ಈ ಶ್ವೇತಕೇತು ಮೊದಲನೇ ಗುರುವಿನ ಅಣ್ಣ ತಮ್ಮನ ಜೊತೆ ಶ್ವೇತಕೇತು ಬಹಳ ಬುದ್ಧಿವಂತ ಚೂಟಿ ಹುಡುಗ ಅಂತ ಹೇಳ್ತೇವೆ ನಮ್ಮ ಹಾಗೆ ಬಹಳ ಎಕ್ಸ್ಟ್ರಾಡರಿ ಕೊಡಿ. ನಚಿಕೇತ ಹೊರ ನೋಡಕ್ಕೆ ದಡ್ಡ ಏನೆಲ್ಲ ಕೂತ ಮಾತಿಲ್ಲ ತಂದೆ ಇಲ್ಲ, ಹಾಗಾಗಿ ಅವನು ಸ್ವಲ್ಪ ದಡ್ಡ ಅಂತ ಮನೆಯಲ್ಲಿ ಒಂದು ಇಂಪ್ರೆಷನ್. ಬಹಳ ಬುದ್ಧಿವಂತರು ಅಂತರ್ಮುಖಿಗಳಾಗ್ಬಿಟ್ಟು ಹೊರಗೆ ತೋರಿಸಿದ್ರು. ಹಾಗೆ ಒಬ್ಬ ಅಂತರ್ಮುಖಿ ಇವನು ಬಹಳ ಬಗೆ ಮುಖಿ ಎಕ್ಸ್ಟ್ರೋವರ್ಡ್ ಅವನು ಇಂಟ್ರೋವರ್ಡ್ ಸರಿ. ಹಾಗಾಗಿ ಇವನು ಹೊರಗಿನ ಚಟುವಟಿಕೆ ನೋಡಿ ಇವನು ಬಹಳ ಜಾಣ ಉದ್ದಾಲಕನಂತಹ ಋಷಿ ಒಂದು ದೊಡ್ಡ ತಪ್ಪು ಮಾಡಿದ. ಇವನನ್ನು ಗುರುಗಳು ಕಳಿಸಿದ, ಇವನ ತಮ್ಮನನ್ನು ಕಳಿಸಿದ. ಯಾಕೆಂದ್ರೆ ಮನೆಯಲ್ಲಿ ಹೋಗುತ್ತೆ ಸುಮ್ಮನೆ ಏನಿಲ್ಲ ಏನು ಹೇಳಿದ್ರು ಮಾತಾಡೋದಿಲ್ಲ ಅಂತ ಮನೆಯಲ್ಲಿ ಇರಿಸಿಕೊಂಡ. ಆದ್ರೆ ಆ ಒಳಗಿನ ಅರ್ಹತೆಯನ್ನು ಸೂಚಿಸುವಲ್ಲಿ ಉದ್ದಾಲಕನು ಸೋತನೇನೋ ಅಂತ ಅನಿಸುತ್ತೆ. ಇವನನ್ನ ಬಹಳ ಜಾಣ ಹುಡುಗ ಇವನು ಗುರುಗಳು ಕಳಿಸಿದ ನಮ್ಮ ಮನೆ ತನ್ನ ಹೆಸರು ತಂದಾನೆ ಅಂತ ಇವನು ಸಹ 12 ವರ್ಷ ವೇದ್ಯ ಚತುರ್ವಿಂಶತಿ ವರ್ಷ ಸರ್ವಾಂಗ ವೇದಾನ ಅಧೀತ್ಯ ಮಹಾವನಾನ ಪೂಜಾನವಾನಿ ಸ್ತಬ್ಧ. ಸರಿ 12ನೇ ವಯಸ್ಸಿನ ಗುರುಗಳಕ್ಕೆ ವೇದ್ಯ ಗುರುಗಳ ಬಳಿಗೆ ಹೋದ, ಗುರುಕುಲದಲ್ಲಿ ನೆಲೆಸಿದ, ವಿವಿಧ ಮಾಡಿದ ಮಾಡಿ ಚತುರ್ವಿಂಶತಿ ವರ್ಷ 12 ವರ್ಷ ಗುರುಕುಲದಲ್ಲಿ ತಂದೆ ತಾಯಿ ಹತ್ರ ಬರಲೇ ಅಲ್ಲೇ ಅಖಂಡವಾಗಿ ಓದಿದ. 24 ವರ್ಷ ಇದು ಶ್ವೇತಕೇತುವಿಗೆ. 12 ವರ್ಷದ ವೇದಾಧ್ಯಯನ ಮುಗಿದಿದೆ. ವೇದಾಧ್ಯಯನ ಮುಗಿದಾಗ ಏನಾಗಿದೆ, ಇವನು ಸೌಮ್ಯ ಅಂತ ಹೇಳಿದ್ರು ಕೆಲಸ ಆಗಲೇ ಇದೆ. ಅವನು ಏನಾದ ಅಂದರೆ ಚತುರ್ವಿಂಶತಿ ವರ್ಷ ಸರ್ವಾಂಗ ವೇದಾಂತ 12 ವರ್ಷದಲ್ಲಿ 24ನೇ ವಯಸ್ಸು ಅಂತ ಓದಿದ್ದ 12 ವರ್ಷ ಓದಿದ್ದಾರೆ. ಸರ್ವಾಂಗ ವೇದಾಂತ ಎಲ್ಲ ವೇದಗಳನ್ನು ವೇದದ ಶಾಖೆಯನ್ನು ಲೆಕ್ಕ ತೆಗೆದರೆ 1000 ಚಿಲ್ಲರೆ ಇದೆ. ಆದರೆ ಯಾವುದೋ ಒಂದು ಶಾಖೆಯನ್ನು ಓದ್ತಾನೆ, ಉಪಶಾಖೆ. ಈಗ ಋಗ್ವೇದ ಋಗ್ವೇದದಲ್ಲಿ 24 ಉಪಶಾಖೆಗಳಿವೆ. ಆ ಕಾಲದಲ್ಲಿ ಅವರ ಪರಂಪರೆಯಲ್ಲಿ ಯಾವುದಿತ್ತು? ಆಮೇಲೆ ಯಜುರ್ವೇದದಲ್ಲಿ 101 ಉಪಶಾಖೆಗಳಿವೆ. ಅದರಲ್ಲಿ ಯಾವುದೋ ಒಂದು ತೈತ್ರಿ ಶುದ್ಧ ಯಜುರ್ವೇದ ಆದರೆ ಕಡುವ ಸಂಹಿತೆಯೋ ಮಧ್ಯಮದ ಸಂಹಿತೆಯೋ ಅಥವಾ ಕೃಷ್ಣ ಯಜುರ್ವೇದ ಆದರೆ ತೈತ್ರಿಯ ಸಂಹಿತೆಯೋ ಕಾಚನೋ ಯಾವುದೋ. ಆಮೇಲೆ ಸಾಮವೇದದಲ್ಲಿ 1000 ಶಾಖೆಗಳಿವೆ. ಇದು ಬಹಳ ಕಷ್ಟ ಅರ್ಥದಲ್ಲಿ ಇರೋದ್ರೆ ಸಾಮವೇದದಲ್ಲಿ ಮಾತ್ರ ಅರ್ಥದಲ್ಲಿ ಇರುತ್ತೆ. ಯಾಕೆಂದ್ರೆ ಸಾಮವೇದದ ಮಂತ್ರಗಳೆಲ್ಲ ಋಗ್ವೇದಕ್ಕೆ ಬಂದವುಗಳು, ಅರ್ಥ ಗೊತ್ತಿತ್ತು. ಅದನ್ನು ಹಾಡುವುದು ಹೇಗೆ ಅನ್ನೋ ಮಾತು ಅದು ತ್ಯಜಿಸಿಕೊಳ್ಳಿ. ಸಾಮವೇದದಲ್ಲಿ ಹಾಡುವ ವಿಧಾನ ಸಂಗೀತದಲ್ಲಿ ಎಕ್ಸ್ಪರ್ಟ್ ಆಗ ಅದನ್ನು 12 ವರ್ಷದಿಂದ ಇದೆಲ್ಲ ಬಂತು. ಸಾಮವೇದವನ್ನ 1000 ಬಗೆಯಿಂದ ಹಾಡ್ತಿದ್ದರು. ಸಂಗೀತದ 1000 ಪ್ರಭೇದಗಳು. ಅದರಲ್ಲಿ ಅವನು ಯಾವುದು ಪ್ರಭೇದವನ್ನು ಅಲ್ಲಿ ಗುರುತಿರುವಂತ ಒಂದು ಸಾಮವೇದದ ಹಾಡುವ ಪದ್ಧತಿಯನ್ನು ಕಲಿತ. ಯಜುರ್ವೇದದ ಮೂಲಕ ಯಜ್ಞಯಾಗಗಳನ್ನು ಮಾಡತಕ್ಕಂತಹ ರಿಚುವಲ್ಸ್ಗಳನ್ನು ಪೂರ್ತಿ ಅರ್ಥ ಮಾಡಿಕೊಂಡ. ಋಗ್ವೇದವನ್ನು ಅರ್ಥ ಮಾಡಿಕೊಂಡು ಭಗವಂತನ ಅನುಸಂಧಾನ ವೇದದ ಮೂಲಕ ಹ್ಯಾಕ್ ಮಾಡಿಕೊಳ್ಳುವಂತ ಕಂಡುಕೊಂಡ. ಅಥರ್ವ ವೇದದಲ್ಲಿ ಅನೇಕ ಆಧ್ಯಾತ್ಮಿಕ ವಿಷಯಗಳು ಇವೆ. ಆಯುರ್ವೇದ ಇದೆ, ರೋಗಗಳನ್ನು ಮಂತ್ರಗಳ ಮೂಲಕ ಗುಣಪಡಿಸುವುದು ಹೇಗೆ, ಯಕ್ಷ್ಮನಾಶನ ಶತ್ರುಗಳನ್ನು ಮಂತ್ರಗಳ ಮೂಲಕ ಒಂದೂಡಿಸುವುದು ಹೇಗೆ, ಇವೆಲ್ಲ ಆತ್ಮವೇದದಲ್ಲಿ ತುಂಬಾ ಬರ್ತಾರೆ. ಮಳೆ ಬಾರದೆ ಎಂದರೆ ಮಳೆ ಬಿಟ್ಟಕ್ಕೆ, ಶತ್ರು ಕಾಟ ಅಂದರೆ ಶತ್ರು ನಿರಾಶಕ್ಕೆ, ಅಥವಾ ಏನಾದರೂ ರೋಗಗಳು ಕ್ಷಯರೋಗದಂತ ಉಲ್ಬಣವಾದ ರೋಗಗಳು ಬಂದರೆ ಅದನ್ನು ನಿವಾರಣೆ ಮಾಡುವುದಕ್ಕೆ ಕೆಲವು ವಿಧಾನಗಳಿದ್ದು ಆ ಮಂತ್ರ ಹೇಳಿ ಆ ಮಂತ್ರದ ಮೂಲಕ ಆ ದೇವತೆಯನ್ನು ಆರಾಧನೆ ಮಾಡಿ ಆ ಯಜ್ಞ ಶೇಷವನ್ನ ಆ ರೋಗಿಗೆ ತಿನ್ನಿಸ್ತಿದ್ರು. ಅದರಿಂದ ಖಚಿತವಾಗಿ ಗುಣ ಆಗುತ್ತೆ ಅಂತ ನಾನು ಹೇಳಿದ್ದೆ. ಅಂತ ವಿಶೇಷವನ್ನು ಕೋಮಶೇಷವನ್ನು ಗರ್ಭಿಣಿಗೆ ತಿನ್ನಿಸಿ ತಕ್ಷಣ ಡೆಲಿವರಿ ಆಗುತ್ತೆ. ಇದೆಲ್ಲ ಆಗಿರಬೇಕಾದ್ರೆ ಇಂಥ ಅನೇಕ ಸಂಗತಿಗಳು ಅದನ್ನು ಕಲಿತ ಅಂದ್ರೆ ಒಂದೇನಾಯ್ತು ವೇದಾಂತ ಕಲಿತ ಹೆಚ್ಚುವ ಸಂಕಲ್ಪ ನಿರುಕ್ತ ಎಲ್ಲ ಕಲಿತ ಛಂದಸ್ಸು ಜ್ಯೋತಿಷ್ಯ ಸಂಗೀತ ಆಯುರ್ವೇದ ಇದೆಲ್ಲ ಬಂದಿದ್ದ ವೇದದ ಅಂಗವಾಗಿ ಸಂಗೀತ ಆಯುರ್ವೇದ ಎಲ್ಲ ಹೀಗೆ 12 ವರ್ಷದ ಸರ್ವಾಂಗ ವೇದಾಂತಕ್ಕೆ ವೇದಗಳನ್ನು ವೇದಾಂತಗಳು ತೆರೆದು ವೇದ ವೇದಾಂತಗಳನ್ನು ಚೆನ್ನಾಗಿ ಏನು ಮಾಡಿ ಗುರುಕುಲದಲ್ಲೂ ಹೆಸರು ಪಡೆದ ನಮ್ಮ ಗುರುಕುಲದ ವಿದ್ಯಾರ್ಥಿಗಳಲ್ಲೇ ಭಾರಿ ಜಾಣ ಕೊಡುವ ಅಂತ ಗುರುಗಳೆಲ್ಲ ಹೆಸರು ಕಟ್ಟಿದ್ರು ಹೇಳಿ ನನ್ನನ್ನು ಸಾಧಿಸುವಂತ ಯಾರಿದ್ದಾರೆ ಜಗತ್ತಿನಲ್ಲಿ. ಇದು ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಸರ್ವಾಂಗ ವೇದಾಂತ ವಿದ್ಯ ಮಹಾಮನಾಹ ಹೀಗೆ ಕೊಂಡು ಬಂದರು. ನಾನೇ ಮಹಾಜ್ಞಾನಿ, ನನ್ನಷ್ಟು ವಿದ್ವಾಂಸರು ಯಾರು ಆಗಲಿಲ್ಲ, ಈವರೆಗೆ ಮುಂದೆ ಆಗುವುದು ಸಾಧ್ಯ ಅನ್ನುವ ರೀತಿ ನನಗೆ ಒಂದು ರೀತಿಯ ಬೆಂಬಲ ಅಹಂಕಾರ ಅನುಜಾನ ಮಾಡಿ ಅನುಜಾನ ಅಂದ್ರೆ ವೇದದ ಅನುಮೋಚನ ನಿರಂತರವಾಗಿ ಗುರುಮುಖದಿಂದ ವೇದಾಧ್ಯಯನ ಮಾಡಿದವರು ಅನುಮೋಚನ ನನ್ನಷ್ಟು ಚೆನ್ನಾಗಿ ವೇದವನ್ನು ಅರ್ಥ ಮಾಡಿಕೊಂಡವರೇ ಇಲ್ಲ. ಅದು ನನ್ನಂತ ಬುದ್ಧಿವಂತರೇ ಆಗಲಿಲ್ಲ ಈವರೆಗೆ ಅನ್ನುವ ರೀತಿಯ ಅಹಂಕಾರ ಮಾಡಿದರು. ಯಾರು ವೇದಾಧ್ಯಯನ ಮಾಡಿ ಬರಬಾರದು ಮತ್ತು ಸ್ತಂಭ ಏನಾಗುತ್ತೆ ಅಹಂಕಾರವನ್ನು ಕೂಡ ಆಗುತ್ತೆ ಸಡಕ ಇನ್ನೊಬ್ಬರು ಮುಂದೆ ಬಗ್ಗೋದಕ್ಕಾಗುವುದು ಅವರು ನಾನು ಯಾಕೆ ಅವರೇ ಬಗ್ಗೆ ಹಾಗೆ ಇನ್ನೊಬ್ಬರ ಮುಂದೆ ಅಂದ್ರೆ ವಿನಯ ಸೌಜನ್ಯದಿಂದ ಇನ್ನೊಬ್ಬರ ಮುಂದೆ ಬಗ್ಗಿ ಮಾತನಾಡತಕ್ಕ ಸೌಜನ್ಯ ಎಲ್ಲೇ ತನಕ ಸ್ತಂಭ ಏ ಆಯ ಮನೆಗೆ ಬಂದಿದ್ದಾರೆ ಮನೆಗೆ ಬಂದು ತಂದೆ ಹತ್ರ ಬಂದು ನಿಂತಿದ್ದಾನೆ. ತಂದೆ ಹತ್ರ ಬಂದು ಅವನು ಯೋಚನೆ ನಾನು ತಂದೆಗೆ ಓದಿದ್ದೇನೆ ತಂದೆಗೆ ನಮಸ್ಕಾರ ಮಾಡಬೇಕು ಹೋಗಬೇಕು ಅಲ್ಲಿ ಕರ್ಮ ಮಾಡಿದ್ದೇನೆ ಸ್ತಂಭಿಂತ ವಜ್ರ ಇದು ಅಪ್ಪನಿಗೆ ಯಾರು ನಮಸ್ಕಾರ ಮಾಡಬೇಕು ನಾನು ಅವ್ರಿಗೆ ಹೆಚ್ಚು ಓದಿದವರು ವಯಸ್ಸಿನ ದೊಡ್ಡವರಿಗೆ ಅದು ಜ್ಞಾನ ನಾನು ದೊಡ್ಡವಾದವರು ಈ ಅಷ್ಟು ಸ್ತಂಭತೆ ಇಗೋ ತುಂಬಿದ್ದರು ಬಂದಿದ್ದ ಅವಾಗ ನೋಡಿದಂತೆ ಹನ್ನೆರಡು ವರ್ಷ ಕಲಿಸಿದ್ದು ಉಪಯೋಗ ಕೊಟ್ಟಿದೆ ಗಂಟಾಗಿ ತನ್ನ ವಿನೋವಾಚ ತಂದೆ ಅವನ ಆ ಮನೋವೃತ್ತಿಯನ್ನು ನೋಡಿ ಅವನ ಉದ್ಘಟತನವನ್ನು ನೋಡಿ ಅವನ ಅಹಂಕಾರದ ಮುಂದೆ ಬಂದುಬಿಟ್ಟಿದ್ದಾನೆ. ಈ ದುರಂತವನ್ನು ನೋಡಿ ತಂದೆ ಕೇಳ್ತಾನೆ ಶ್ವೇತಕೇತು ಎಂದು ಕಡು ಸೊನ್ನೆಯದವು ಶ್ವೇತಕೇತು ಏನಪ್ಪ ಇದು ಎಂದು ಕಡು ಸೊನ್ನೆಯದವು ಸೌಮ್ಯ ಅಂತ ಸೌಜನ್ಯಶೀಲನಾದ ಮಗನೇ ಅಂತ ಸೌಜನ್ಯ ತೋರಿಸಲಿಲ್ಲ ಎಂದು ಅದು ಸೊನ್ನೆ ಇದೆ ಏನಪ್ಪ ಇದು ಇಷ್ಟೇ ಏನು ಅಂತ ಹೇಳಿ ಏನಪ್ಪ ಇದೆಲ್ಲ ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ ಏನಪ್ಪ ಅಂದ್ರೆ ಏನು ಬಂದು ಬರೋ ತಂದು ದೊಡ್ಡ ಬಂದಿದೆ ಅಂತ ಇದೇನಪ್ಪ ಅಂತಾರೆ. ಹೌದಾ ಗುರುಕುಲದಲ್ಲಿ ದೊಡ್ಡ ವಿದ್ವಾಂಸನಾಗಿ ಬಂದಿದೆಯಲ್ಲ ಉತ ಸಮಾವೇಶ ಅಪ್ರಾಕ್ಷ್ಯ ಏನ ಶುದ್ಧ ಶುದ್ಧ ಭವತ್ಯ ಮತಂ ಮತಂ ವಿಜ್ಞಾತಂ ವಿಜ್ಞಾತವಿಧಿ ಕೇಳ್ತಾನೆ. ನೀನು ಗುರುಕುಲದಲ್ಲಿ 12 ವರ್ಷ ತಪ್ಪಿತು ವಿದ್ವಾಂಸನಾಗಿ ಬಂದಿಲ್ಲಪ್ಪ ನಮ್ಮನ್ನು ಎಲ್ಲರನ್ನು ಬೇಯಿಸುವ ನಮ್ಮ ಮನೆತನದಲ್ಲೇ ಯಾರು ಒಂದು ಹೋಗಿ ಬಂದಿಯಲ್ವಾ ಅದು ಹೌದು ಅಂತ ಹಾಗಾದ್ರೆ ನಾನು ಪ್ರಶ್ನೆ ಕೇಳ ಹೇಳ್ರಿ ಉಪ ಸಮಾವೇಶ ಅಪ್ರಾಕ್ಷ್ಯ ಒಂದು ಉಪದೇಶ ಒಂದು ಸಂಗತಿಯನ್ನ ನೀನು ಗುರುಕುಲದಲ್ಲಿ ಕಲಿತಿದ್ದೀಯಾ ಈ 12 ವರ್ಷದಲ್ಲಿ ಯಾವತ್ತಾದರೂ ಒಂದು ಸಂಗತಿ ನನಗೆ ಗುರುಕುಲದಲ್ಲಿ ಗುರುಗಳು ಹೇಳಬೇಕು ನನಗೆ ಮತ್ತೊಂದು ಉಂಟು ಏನು ಏನು ಅಶ್ರುತಂ ಶುತಂ ಭವತಿ ಅಮತಂ ಮತಂ ಅವಿಜ್ಞಾನ ವಿಜ್ಞಾನ ಯಾವುದನ್ನ ಕೇಳಿದರೆ ಇನ್ನು ಕೇಳಬೇಕಾದ ಯಾವುದೂ ಉಳಿದಿರುವುದಿಲ್ಲವೋ ಕೇಳದೆ ಇದ್ದಂತೆಲ್ಲವೂ ಕೇಳಿದಂತೆ ಆಗಿದೆ ಯಾವ ಒಂದು ಮುಖ್ಯ ಸಂಗತಿಯನ್ನು ಕೇಳಿದರೆ ಎಲ್ಲವನ್ನೂ ಕೇಳಿದಂತೆ ಆಗುತ್ತೋ ಇನ್ನು ಕೇಳದೆ ಇದ್ದಂತ ಅನ್ನೋದು ಯಾವುದು ಉಳಿದಿಲ್ಲ ಅನ್ನುವ ಸ್ಥಿತಿಗೆ ನೀನು ಮುಖ್ಯವು ಹಾಗೆಯೇ ಅಮತಂ ಮತಂ ಯಾವುದನ್ನು ನಿರಂತರ ಮನನ ಮಾಡಿದರೆ ನಿಮ್ಮ ಮನನ ಮಾಡಬೇಕಾದ ಏನೂ ಇಲ್ಲ ಅಂಥ ವಿಜ್ಞಾತಂ ವಿಜ್ಞಾತಂ ಭವತಿ ಯಾವುದನ್ನು ತಿಳಿದರೆ ಇದು ತಿಳಿಬೇಕಾದ ಎಲ್ಲವನ್ನೂ ತಿಳಿದಾನೆ ಅಂಥ ಅಂದ್ರೆ ಮನುಷ್ಯ ತಿಳಿಯಬೇಕಾದದ್ದರಲ್ಲೆಲ್ಲ ಅತ್ಯಂತ ಮುಖ್ಯವಾದ ಮನನ ಮಾಡಬೇಕಾದದ್ದರಲ್ಲಿ ಅತ್ಯಂತ ಮುಖ್ಯವಾದ ಶ್ರವಣ ಮಾಡಬೇಕಾದದ್ದರಲ್ಲೆಲ್ಲ ಅತ್ಯಂತ ಮುಖ್ಯವಾದ ಸಂಗತಿ ಅದನ್ನು ತಿಳಿದರೆ ಉಳಿದದ್ದೆಲ್ಲ ಮುಖ್ಯ ಅದೆಲ್ಲ ಸಹಜವಾಗಿ ತಿಳಿದು ಹೇಗೆ ಅಂದ್ರೆ ಇವಾಗ ಒಬ್ಬ ಮನುಷ್ಯ ಇವತ್ತು ನಾವು ಲೌಕಿಕವಾಗಿ ಓದಿದ್ರೆ ಒಬ್ಬ ಮನುಷ್ಯ ಸಂಸ್ಕೃತ ಭಾಷೆಯನ್ನ ಚೆನ್ನಾಗಿ ಕಲಿತುಬಿಟ್ರೆ ಉಳಿದ ಭಾಷೆಗಳನ್ನು ಕಲಿಯುವುದು ಬಹಳ ಸುಲಭ. ಇವಾಗ ಇಂಗ್ಲಿಷ್ ಕಲಿತವರಿಗೆ ಸಂಸ್ಕೃತಿಯನ್ನು ಕೂಡ ಎರಡು ತಿಂಗಳಲ್ಲಿ ನೀವು ಒಂದು ಭಾಷೆಯನ್ನು ಮಾಸ್ಟರ್ ಮಾಡಲಿಕ್ಕೆ 24 ಮಕ್ಕಳ ನಿರ್ದೇಶದಲ್ಲಿ ಒಂದೆರಡು ವರ್ಷ ಕಾಲಕ್ಕೆ ಕಳಿಸಿ ಲಕ್ಷಾಂತರ ರೂಪಾಯಿ ದಂಡ ಮಾಡಿ ಅವು ದಂಡ ಇದಾಗುತ್ತೆ. ಆದರೆ ಮಂಡನೆ ಸಂಸ್ಕೃತವನ್ನ ನಿರಂತರವಾಗಿ ಯಾರು ಮಾಸ್ಟರಿ ಮಾಡ್ತಾರೆ ಯಾವ ಭಾಷೆ ಇರಬೇಕಾದ್ರೂ ತುಂಬಾ ಸುಲಭವಾಗಿದೆ. ಯಾಕೆಂದ್ರೆ ಎಲ್ಲಾ ಭಾಷೆಯನ್ನು ಸಾಮಾನ್ಯ ಹೆಚ್ಚು ಸಂಸ್ಕೃತ ಶಬ್ದಗಳಿವೆ ಸಂಸ್ಕೃತಕ್ಕೆ ಹೋಲಿಕೆಯಾಗತಕ್ಕಂಥ ಸಂಸ್ಕೃತದ ಗ್ರಾಮಕ್ಕೆ ಉಳಿದ ಭಾಷೆ ಗ್ರಾಮಕ್ಕಿಂತ ಸಂಸ್ಕೃತ ಗ್ರಾಮ ಬಹಳ ಹೀಗೆ ಯಾವ ಭಾಷೆಯನ್ನು ತಿಳಿದರೆ ಎಲ್ಲ ಭಾಷೆ ತಿಳಿದಾಗುತ್ತೋ ಅಂತ ಭಾಷೆ ಸಂಸ್ಕೃತ ಹೇಗೋ ಹಾಗೆ ಯಾವ ಒಂದು ಸಂಗತಿ ತಿಳಿದರೆ ಎಲ್ಲವೂ ಮತ್ತೆ ಅದರ ಮುಂದೆ ಸಣ್ಣ ಸಂಗತಿ ಸಣ್ಣ ದೊಡ್ಡ ಸಂಗತಿ ಅದನ್ನು ಸುಲಭವಾಗಿ ತಿಳ್ಕೊಬಹುದು. ಅಂತ ಒಂದು ಮುಖ್ಯವಾದ ಸಂಗತಿ ಉಂಟಂದ್ರೆ ಅದನ್ನೇನಾದರೂ ನೀವು ಎಷ್ಟು ವರ್ಷದಲ್ಲಿ ಮೂರು ಬೇಡಿದ್ದು ನೀವು ತಿಳಿದು ಉಂಟು ಅಂತ ಹೇಳ್ತಾರೆ. ಇವರೇ ಎಷ್ಟು ಬೀಗಿ ಬಂದಿದ್ದ ಏ ಅಪ್ಪ ಏನ್ ಕೇಳಿದ್ರು ಅವ್ರಿಗೆ ಕೇಳಿ ಬರುತ್ತೆ ನಾನು ಪ್ರಬಂಧಿಸುತ್ತೇನೆ ಬಂದವರಿಗೆ ಈ ಪ್ರಶ್ನೆ ಕೇಳಿ ತಂದೆ ಬಂದ್ಬಿಡ್ತಾರೆ. ಇದೇನು ಸಂಗತಿ ಏನು ಅಂತ ಗೊತ್ತಾಗ್ತದೆ. ಬಹಳ ಸಿಂಪಲ್ ಆಗಿ ತಂದೆ ಕೂರಾಗಿ ಮಗನಿಗೆ ತಿಳಿಸಿದ ಜನರಿಗೆ ಈ ಪ್ರಶ್ನೆ ಹಾಕಿಬಿಡ್ತಾರೆ. ಮಗನಂತರ ಯಾವುದನ್ನು ತಿಳಿದ್ರೆ ಎಲ್ಲವೂ ತಿಳಿದ ಹಾಗಾಗುತ್ತೋ ಅದನ್ನೇನಾದ್ರೂ ನೀನು ತಿಳಿದಂತೆ ಉಂಟು. ಅದಕ್ಕೆ ಕಥಂ ಸಮಗವನ್ನು ಆದೇಶ ಪ್ರಥಮ ಭಗವತ್ಸ ಆದೇಶವನ್ನು ಅಲ್ಲಿ ಏನದು ನಾನು 12 ವರ್ಷದ ಅಂತ ವಿಷಯವೇ ಬರಲಿಲ್ಲ ನಮ್ಮ ಗುರುಕುಲದಲ್ಲಿ ಆ ವಿಷಯವನ್ನ ಉಪಾಧ್ಯಾಯ ಎತ್ತಿದ್ದರಿಂದ ನಾನು ಕೇಳಿದ್ದಿಲ್ಲ. ಅದೇನು ಹೇಳೋದು ಒಂದೊಂದು ತಿಳಿದುಕೊಂಡ್ರೆ ಎಲ್ಲ ಬಹಳ ಜನರು ವಿಷಯ ಆಯ್ತದ 12 ವರ್ಷ ಕಲಿಯುವುದು ಅದನ್ನ ಬಂದು ಕೊಟ್ಟಿದ್ದೆ ನಾನು. ಅದು ಎಂತ ಹೇಳೋದು ನಮಗೇನು ಹೇಳಿಲ್ಲ ನಮ್ಮ ಕಾಲೇಜಲ್ಲಿ ಒಬ್ಬಂತ ಉತ್ತರ ಕೊಡೋದಾಗಲ್ಲ. ಕಥಂ ಭಗವಹಾಸ ಆದೇಶವು ಭವತಿ ಅದು ಏನು ಆದೇಶ ಏನದನ್ನು ತಿಳ್ಕೊಂಡು ಎಲ್ಲ ತಿಳಿದಾಗ ಬಗ್ಗೆ ಕೇಳ್ತಕ್ಕಂತಹ ಅಪೂರ್ವವಾದ ಸಂಗತಿ ಯಾವುದು ಅದನ್ನು ದೈವಕ್ಕೆ ನೀವೇ ಹೇಳಿ. ಒಂದು ಕ್ಷಣ ಅವನ ಅಹಂಕಾರಕ್ಕೆ ಒಂದು ದೊಡ್ಡ ಬಲ ಕೊಟ್ಟಿರ್ತಕ್ಕಂಥದ್ದು ಮುಖ್ಯ ವಿಷಯವೇ ಗೊತ್ತಿಲ್ಲ ಗಪ್ಪ ನಿಮಗೆ ಇಲ್ಲ ನನಗೆ ಗೊತ್ತಿಲ್ಲ ಶ್ರೀ ಎಂದು ಗೊತ್ತಾಗಲಿಲ್ಲ ನೀವೇ ಹೇಳಿ. ಅಂದ್ರೆ ಒಂದು ತರ ತಂದೆಯ ಮುಂದೆ ಕಳವಸಾಗಿತ್ತು. ಮೊದಲನೇ ಪ್ರಶ್ನೆಯಲ್ಲೇ ಅವನನ್ನ ಸ್ವಲ್ಪ ಅಹಂಕಾರಕ್ಕೆ ಒಂದು ಅಹಂಕಾರದ ಬಲಿಗೆ ಒಂದು ಸೂರಿ ನಿಂತಿದೆ. ಇಲ್ಲಿ ಅಹಂಕಾರ ಎಲ್ಲ ಹೇಳಿಬಿಟ್ಟು ನನ್ನ ತಂದೆ ಹತ್ರ ದೂರು ಪ್ರಸಂಗ ಬಂತಲ್ಲ ಅಂತ. ಆದ್ರೆ ಇನ್ನೂ ಅಹಂಕಾರ ಹೇಳಿರಲಿಲ್ಲ. ಅದೇ ನೀವೇ ಹೇಳ್ರಿ ಏನದು ಅಂತ ಹತ್ತು ವರ್ಷ ಏನಂತ ಹೇಳ್ರಿ. ಅಂದ್ರೆ ಬೇಡ ಇದು ಗೊತ್ತಿತ್ತು ಎಂತ ಹೇಳ್ಬಹುದು ಅಂತ ಮೊದಲು ಗೊತ್ತಿದ್ರೆ ಸಾಕರು ಅದು ಗೊತ್ತಿದ್ದೀವಿ ಎಂತದ್ದು ಹೇಳಿದ್ರೆ ನನಗೆ ಅಸಹ್ಯ ಆಗಲಿಲ್ಲ. ಇನ್ನೂ ಅಹಂಕಾರ ಪೂರ್ಣ ಅಹಂಕಾರದ ಮುಂದೆ ಸ್ವಲ್ಪ ಸೋರ್ತಾ ಗಾಳಿ ಬರ್ಕೊಂತ ಇದೆ ಪೂರ ಅವರು ಕಂಡ ಅಪ್ಪ ಅಮ್ಮ ಬೈಯೋಲ್ಲ ಪಡೆಯೋಲ್ಲ. ಆದರೆ ತನ್ನ ಸೌಜನ್ಯದ ಮೂಲಕವೇ ಅವನ ಅಹಂಕಾರ ನಡೆಸಿಕೊಂಡ ಒಂದು ಸಣ್ಣ ಪ್ರಶ್ನೆಯಿಂದ ಗಾಬರಿ ಆಗ್ಬಿಟ್ಟ. ಇಲ್ಲಿ ತನಕದ ಕಥೆ ಇದ ನಂತರ ಫಿಲಾಸಫಿ ಅಂತ ತಂದೆ ಹೇಳ್ತಾರೆ ಯಾವುದನ್ನು ತಿಳಿದು ಎಲ್ಲ ತಿಳಿಯುತ್ತೋ ಅವರು ಅದನ್ನ ನಾನು ಹೇಳ್ತೀನಪ್ಪ. ಕಥೇತಿ ಭೋಚ ತಥಾ ಸುನ್ನೇತಿ ಭೋಚ ಆಯ್ತು ಮಗು ಸೌಮ್ಯ ನಿನ್ನಂತಹ ವಿನೇತನೆಗಲ್ಲದೆ ಯಾರೇ ಮತ್ತು ಅವನ ಆಶಾಂತ ಪಡಿಸಿ ಉತ್ತರ ಪರಿಹಾರ ಮಾಡ್ತಾರೆ. ಎಷ್ಟು ವಿನಯದಿಂದ ಬಂದಿದೆಯಾ ವಿದ್ಯೆ ತಿಳಿಯಬೇಕು ಅಂತ ದಿನಗಳಲ್ಲಿ ಯಾರಿ ಕೇಳೋದು ಖಂಡಿತ ಹೇಳ್ತೀನಪ್ಪ ಕೇಳು ಅಂತ. ಅಂದರೆ ಹೀಗೆ ಗುಡಿಸಿ ಅಧ್ಯಾತ್ಮದ ಸ್ಪಿರಿಚುವಲ್ ಸೈನ್ಸ್ ಅಧ್ಯಾತ್ಮ ವಿದ್ಯೆಯ ಮೂಲ ಅದರ ಬೇರೆ ಎಲ್ಲಿದೆ ಅಲ್ಲಿ ಕರ್ಕೊಂಡೋಗಿ ನಡೆಸಿಕೊಂಡ ಅಧ್ಯಾತ್ಮ ವಿದ್ಯೆಯ ಬೇರು ಅದನ್ನು ಕೇಳಿಯಾದ ಮೇಲೆ ಇಷ್ಟೇನ ನಾನು ಗೊತ್ತಿತ್ತು ಅವನು ಹೇಳಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಅದನ್ನು ಗೊತ್ತಿಟ್ಟುಕೊಳ್ತಾನೆ. ಅವಾಗ ಅವನು ಹೇಳ್ತಾನೆ ಗೊತ್ತ ಇದನ್ನೆಲ್ಲ ಅಧ್ಯಾತ್ಮ ವಿದ್ಯೆಯ ಮೂಲವನ್ನು ಏನು ಹೇಳಿದ ಅನ್ನೋದನ್ನ ನಾಳೆ ನೋಡೋಣ. ಅದನ್ನು ಕೇಳಿದ ಮೇಲೆ ಅವನ ರಿಯಾಕ್ಷನ್ ಏನು ಅಂತ ನವೈ ಅನ್ನುವಂತ ವೇದಿಷ್ಯನ್ ಅವೇದಿಷು ಎಂದು ವೇದಿಷ್ಯನ್ ಕಥಮೇನ ವಕ್ಷ್ಯ ನೋಡಿ ಇನ್ನು ಅಹಂಕಾರ ಉತ್ತರ ಇರುತ್ತ ಓಹೋ ಇದು ಮುಖ್ಯ ವಿಷಯವಾ ನಮ್ಮ ಮೇಷ್ಟಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಎಂದು ಹೇಳ್ತಿದ್ರು. ನನಗೆ ತನ ಗೊತ್ತಿಲ್ಲ ಅಂತ ಹೇಳಿದ್ರು ನಾವು ಅದು ನಮ್ಮ ಗುರುಕುಲದಲ್ಲಿ ಯಾವ ಮೇಷ್ಟಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಅದೇ ಹೇಳಲಿಲ್ಲ ಅವ್ರು ನನಗೆ ಆ ಉತ್ತರದಲ್ಲಿ ಅವನಿಗೆ ಒಂದು ಇಗೋ ಉದ್ದೇವ